ತುಂಬಾ ವೈಜ್ಞಾನಿಕ ಪದ್ಧತಿಯಲ್ಲಿ ಅಧ್ಯಯನ ಮಾಡಿಕೊಂಡು ತಿಳಿದುಕೊಂಡು ಕೃಷಿ ಮಾಡುವಂತಹ ಯುವಕರು ಸಹಿತ ಅಲ್ಲಲ್ಲಿ ಸಿಗ್ತಾರೆ. ಅಂತಹ ಯುವಕರಲ್ಲಿ ಒಬ್ರು ಇವತ್ತು ನಮ್ಮ ಜೊತೆಗಿದ್ದಾರೆ, ಅವರೇ ಶ್ರೀನಾಥ ತುನಾ ಮುಸಲಾಪುರದವರು. ಇವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ, ಅವರ ಅನುಭವಗಳನ್ನು ಇವತ್ತು ಕೇಳೋಣ. ಇವರು ಮೂಲತಃ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಿದವರು ಇವರು. ಅದರ ಜೊತೆಗೆ ಅವರಿಗೆ ಕೃಷಿಯಲ್ಲಿ ಆಸಕ್ತಿ ಮೂಡಿದೆ. ಆ ನಿಟ್ಟಿನೊಳಗಡೆಗೆ ಕೊಪ್ಪಳ ಜಿಲ್ಲೆಗೆ ಆಗಮಿಸಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅವರ ಈ ಅನುಭವಗಳನ್ನು ಇವತ್ತು ಕೇಳೋಣ. ಒಂದು ರೀತಿಯಿಂದ ಇವತ್ತಿನ ಹೊಸ ತಲೆಮಾರಿನ ಯುವಕರಿಗೆ ಮಾದರಿಯಾಗಿ ಅವರು ಇವತ್ತು ನಿಂತ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವರು ಇವತ್ತಿನ ಸಂದರ್ಶನಕ್ಕೆ ತುಂಬ ಮಹತ್ವ ಅಂತ ನನಗನ್ಸಿದೆ. ಕೃಷಿಕ ಸಮುದಾಯದ ಯುವ ಸಮುದಾಯಕ್ಕೆ ಇಂಥ ಅವರ ಮಾತುಗಳು ತುಂಬ ಅಗತ್ಯ ಅಂತಲೂ ಕೂಡ ನಮಗೆ ಕಾಣ್ತಾ ಇದೆ. ಈ ನಿಟ್ಟಿನೊಳಗಡೆ ಅವರನ್ನು ಮಾತನಾಡ್ಸೋಣ. ನಮಸ್ಕಾರ ಶ್ರೀನಾಥ್ ಅವರೇ. ನಮಸ್ತೆ ಸರ್. ಶ್ರೀನಾಥ್ ಅವರೇ, ಇದೇನು ನಿಮ್ಮ ಹೆಸರಿನಲ್ಲ ಜೊತೆಗೆ ತುನಾ ಅಂತ ಇದೆ? ಅದು ಮೂಲತಃ ನಮ್ಮ ತಾತನವರು ಬಳ್ಳಾರಿ ಆಂಧ್ರ ಬಾರ್ಡರ್ ಇಂದ ಬಂದಿರತಕ್ಕಂಥವ್ರು. ಸೊ ಅಲ್ಲಿ ತುನಾ ಅನ್ನೋ ಒಂದು ಸರ್ನೇಮ್ ನ ತಗೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಸೊ ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನೀವು ಮುಸ್ಲಾಪುರದಲ್ಲಿದ್ದೀರಾ? ಹೌದು, ಈಗ ನಾವು ವಾಸ ಇರೋದು ಮುಸ್ಲಾಪುರ. ಮುಸ್ಲಾಪುರ ಹಳ್ಳಿಲಲ್ಲ, ಮುಸ್ಲಾಪುರದಿಂದ 1.5 ಕಿಲೋಮೀಟರ್ ದೂರದಲ್ಲಿ ತೋಟದಲ್ಲಿ ಮನೆ ಮಾಡಿಕೊಂಡು ಅಲ್ಲಿ ತಂದೆ ತಾಯಿ ಜೊತೆಗೆ ನಾವು ವಾಸ ಇದ್ದೀವಿ. ನಿಮ್ಮ ತಂದೆ ತಾಯಿ ಅವ್ರು ಏನ್ ಮಾಡ್ತಾರೆ? ತಂದೆ ತಾಯಿ ಮೊದಲೆಲ್ಲ ದುಡಿದಿದ್ದಾರೆ, ಈಗ ಪೋಸ್ಟ್ ರಿಟೈರ್ಮೆಂಟ್ ಲೈಫ್ ಅನ್ನ ಪ್ರಕೃತಿ ಮಡಿಲಲ್ಲಿ ಸಾಗಿಸ್ಲಿ ಅನ್ನೋ ಒಂದು ಉದ್ದೇಶದಿಂದ ಅವರು ಒಪ್ಪಿಗೆ ಪಡೆದು ತೋಟದಲ್ಲೇ ಮನೆ ಮಾಡಿಬಿಟ್ಟು ಅವ್ರಿಗೆ ವಾಸ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟು ಈ ಕರೋನಾ ಟೈಮಲ್ಲೂ ಕೂಡ ನನಗೊಂದು ಒಳ್ಳೆ ನೆಲೆ ಆಗಿದೆ ಅಂತ ಹೇಳ್ಬೋದು. ಈಗ ನೀವು ಏನು ಎಜುಕೇಶನ್ ಆಗಿದೆ ನಿಮ್ದು? ನಾನು ಬಂದು ಬಿಕಾಂ ಮಾಡಿದೆ, ಆಮೇಲೆ ಬೆಂಗಳೂರು ಹೋಗಿ ನೌಕರಿ ಮಾಡ್ಕೋತಾ ಕಂಪನಿ ಸೆಕ್ರೆಟರಿ ಕೋರ್ಸ್ ಮಾಡಿದೆ. ಸೊ ಕೋರ್ಸ್ ಆದ್ಮೇಲೆ ಈಗ ಜಾಬ್ ಮಾಡಿಕೊಂಡು ಕಳೆದ ಒಂದು 12 ವರ್ಷಗಳಿಂದ ಜಾಬ್ ಮಾಡ್ಕೊಂಡು ಕೆಲಸ ಮಾಡಿಕೊಂಡು ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇದ್ದೀನಿ. ಅಂದ್ರೆ ಮೊದಲಿಗೆ ನಿಮ್ಮ ಕುಟುಂಬದಲ್ಲಿ ಕೃಷಿಯ ಹಿನ್ನೆಲೆ ಇತ್ತ? ನಮ್ಮ ತಂದೆ ಕಾಲದಲ್ಲಿ ನಾವು ಹುಟ್ಟೋದಕ್ಕಿಂತ ಮೊದಲೆಲ್ಲ ಜಮೀನುಗಳಿತ್ತು. ಸೊ ಅವರೆಲ್ಲ ಜಮೀನೆಲ್ಲ ಉಳುಮೆ ಮಾಡಿದ್ದಾರೆ, ತುಂಬಾ ಅನುಭವ ಇದೆ ನಮ್ಮ ತಂದೆ ತಾಯಿಗಳಿಗೆಲ್ಲ. ಸೊ ಬೆಳೀತಾ ಬೆಳೀತಾ ಅವ್ರ ಮಾತುಗಳನ್ನೆಲ್ಲ ಕೇಳ್ಕೊಂಡು ಬಂದು ಕೃಷಿನಲ್ಲೂ ಸುಖ ಕಾಣ್ಬೋದಲ್ಲ, ಎಲ್ಲ ನಮ್ಮವರು ಮೊದಲೆಲ್ಲ ಕೃಷಿ ಜೀವನ ನಡೆಸಿದಾರಲ್ಲ ಅನ್ನೋ ಒಂದು ಭರವಸೆ ಇತ್ತು ನಂಗೆ ಮನದಾಳದಲ್ಲಿ. ಬೆಳೆದು ದುಡಿತಾ ದುಡಿತಾ ಅನ್ನಿಸ್ತು, ಯಾಕೆ ಬೆಂಗಳೂರಲ್ಲಿ ನಾನು ಮನೆ ತಗೊಂಡು ಅಥವಾ ಅಪಾರ್ಟ್ಮೆಂಟ್ ತಗೊಂಡು ನಾನು ನನ್ನ ಮಕ್ಕಳು ಸುಖವಾಗಿರ್ಬೋದು ಅಷ್ಟೇ, ಬಟ್ ತಂದೆ ತಾಯಿ ನನ್ನ ಜೊತೆ ಬರಲ್ವಲ್ಲ. ಸೊ ಇಷ್ಟು ವರ್ಷ ನಮಗೆ ಕಷ್ಟಪಟ್ಟು ದುಡಿದಿದ್ದಾರೆ, ಸೊ ಅವ್ರಿಗೆ ನಾವೇನು ಮಾಡೋದಕ್ಕಾಗುತ್ತೆ, ಏನಾದರೂ ಮಾಡಬೇಕಲ್ಲ ಅಂತ ವಿಚಾರ ಬಂದಾಗ ನನಗನ್ಸಿದ್ದು ಇವತ್ತಿನ ವಾತಾವರಣ ನೋಡಿ ರಿಯಲ್ ಎಸ್ಟೇಟು ದಿನದಿಂದ ದಿನಕ್ಕೆ ಸುಮ್ಮನೆ ದುಬಾರಿ ಆಗ್ತಾ ಇದೆ. ಅಲ್ಲೇನು ದುಡಿಮೆ ಇಲ್ಲ, ಸುಮ್ಮನೆ ದುಬಾರಿ ಆಗ್ತಾ ಇದೆ ಎಲ್ಲ ಬೆಲೆಗಳು. ಸೊ ಹಾಗಾಗಿ ನಾನು ವಿಚಾರ ಮಾಡಿದ್ದೇನು, ಕೃಷಿ ಭೂಮಿಗೆ ಯಾಕೆ ನಾನು ಇನ್ವೆಸ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡು ಬೆಂಗಳೂರಲ್ಲಿ ಏನು ದುಡಿದಿನೋ ಅದನ್ನೆಲ್ಲ ನಾನು ಹೊಲಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ, ಜಮೀನು ಖರೀದಿ ಮಾಡೋದಕ್ಕೆ, ಮನೆ ಮಾಡೋದಕ್ಕೆ, ಪ್ಲಾಂಟೇಶನ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ ಇವತ್ತಿನವರೆಗೂ. ಎಷ್ಟು ಎಕರೆ ಇದೆ ಭೂಮಿ? ಇಲ್ಲಿ ನಾನು 1.5 ಎಕರೆ ಜಮೀನು 2016 ಖರೀದಿ ಮಾಡಿದ್ದೀನಿ. ಅಂದ್ರೆ ನೀವು ಏನೇನು ಬೆಳೆಗಳನ್ನ ಬೆಳಿಬೇಕು ಮತ್ತೆ ಇದಕ್ಕೆ ಸಿದ್ಧತೆ ಬೇಕಲ್ವಾ, ಒಂದು ಮಾನಸಿಕ ಸಿದ್ಧತೆ ಬೇಕು, ತಿಳುವಳಿಕೆ ಬೇಕು, ಖಂಡಿತ. ಯಾವ್ಯಾವ ಬೆಳೆಗಳನ್ನ ಹೇಗ್ ಬೆಳೆದ್ರೆ ಉತ್ತಮವಾಗಿರ್ತಕ್ಕಂತ ಫಸಲನ್ನ ತಗೊಳಕ್ ಸಾಧ್ಯತೆ ಇರುತ್ತೆ ಅಂತಕ್ಕಂತ ಒಂದು ತಿಳುವಳಿಕೆ ಬೇಕು. ಖಂಡಿತ. ಈ ತಿಳುವಳಿಕೆಯನ್ನ ಎಲ್ಲಿ ತಗೊಂಡ್ರಿ, ಹೇಗ್ ತಗೊಂಡ್ರಿ, ಎಲ್ಲಾದ್ರೂ ತರಬೇತಿಗಳಿಗೆ ಅಟೆಂಡ್ ಆಗಿದ್ರೆ ಹೇಗೆ? ಖಂಡಿತ. ನಾನು ಯಾವಾಗ ಕೃಷಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ನು, ಮನೇಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದೆ, ನನ್ನ ಶ್ರೀಮತಿಯವ್ರ ಹತ್ರ ಆಯ್ತು, ತಂದೆ ತಾಯಿಗಳ ಹತ್ರ ಆಯ್ತು, ಕೇಳಿದೆ. ಅವ್ರಿಗೂ ಏನೋ ಒಲವು ಅನಿಸ್ತು ನನಗೆ, ಕೇಳಿದೆ ಮಾತಾಡಿದಾಗ ಅವ್ರಿಗೂ ಅನಿಸ್ತು ನಿಜ ಇದೆ, ಕೃಷಿಗೆ ಹೋದ್ರೆ ಉತ್ತಮ ಅಂತ ಅನಿಸ್ತು ಅವ್ರಿಗೆ. ಜಾಬ್ ಮಾಡ್ಕೋತಾನು ಕೃಷಿ ಮಾಡ್ಬೋದು ಅನ್ನೋ ಭರವಸೆ ಎಲ್ಲರಿಗೂ ಬಂದ ಮೇಲೆ ನಾನೇನ್ ಮಾಡಿದೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡಿದೆ. ಇವತ್ತು ನಮಗ್ ಗೊತ್ತಲ್ಲ, ಫೇಸ್ಬುಕ್ ಇದೆ, ಯೂಟ್ಯೂಬ್ ಇದೆ, ಸೊ ಇದರಲ್ಲೆಲ್ಲ ರಿಸರ್ಚ್ ಮಾಡ್ತಾ ಹೋದಾಗೆಲ್ಲ ನನ್ನ ಕಂಪನಿಯಲ್ಲೇ ಎಷ್ಟೊಂದು ಜನ ಕೃಷಿಗೆ ಬಂದವರಿದ್ರು, ಅವ್ರ ಜೊತೆ ಒಡನಾಟ ಬೆಳೆಸ್ಕೊಂಡಾಗ ಗೊತ್ತಾಯ್ತು ಒಂದೇನೋ ZBNF ಅನ್ನೋದೊಂದು ಮಾಡೆಲ್ ಇದೆ, ಏನೋ ಒಂದು ಪದ್ಧತಿ ಇದೆ ಅಂತ ತಿಳ್ಕೊಂಡೆ. ಅದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು ಸುಭಾಷ್ ಪಾಲೇಕರ್ 0 budget ನ್ಯಾಚುರಲ್ ಫಾರ್ಮಿಂಗ್ ಅನ್ನೋದೊಂದಿದೆ. ಸೊ ಇದರಲ್ಲಿ ಯಾವುದೇ ರಾಸಾಯನಿಕಗಳಿಲ್ಲದೆ ಒಳಸುರಿಗಳಿಲ್ಲದೇನು ಕೃಷಿ ಮಾಡ್ಬೋದು, ಅತ್ಯುತ್ತಮವಾದ ಉತ್ಪನ್ನಗಳನ್ನ ನಾವು ಬೆಳಿಬಹುದು ಅನ್ನೋ ಒಂದು ಭರವಸೆ ಬಂತು. ಹಾಗಾಗಿ ರಿಸರ್ಚ್ ಮಾಡಿದೆ, ಮತ್ತೆ ನನಗೆ 2-3 ಟ್ರೈನಿಂಗ್ ಅಟೆಂಡ್ ಮಾಡೋದಕ್ಕೆ, ಸುಭಾಷ್ ಪಾಲೇಕರ್ ನೇತೃತ್ವದ ಟ್ರೈನಿಂಗ್ ಅಟೆಂಡ್ ಮಾಡೋದಕ್ಕೂ ಅವಕಾಶ ಸಿಕ್ತು. ಆ ಟ್ರೈನಿಂಗ್ ಅನ್ನೆಲ್ಲ ಅಟೆಂಡ್ ಮಾಡಿ ಮತ್ತೆ ಅವರ ಅನುಯಾಯಿಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಭೇಟಿ ಮಾಡಿ ಸಂದರ್ಶನ ಮಾಡಿ ಅವ್ರನ್ನೆಲ್ಲ ವಿಚಾರ ಮಾಡಿ ಇದು ಆಳ ಎಲ್ಲ ನಾನು ಸ್ವಲ್ಪ ವಿಚಾರ ಮಾಡಬೇಕಾಯ್ತು. ಎಲ್ಲ ವಿಚಾರ ಮಾಡಿದಾಗ ನನಗೆ ಸ್ಪಂದನೆ ತುಂಬಾ ಚೆನ್ನಾಗಿ ಬಂತು. ನಿತ್ಯ ನಿರಂತರವಾಗಿ ಮುಂದಿನ ತಲೆಮಾರುಗಳಲ್ಲೂ ನಡೀತಕ್ಕಂಥದ್ದು ಬಹುಶಃ ಇವತ್ತು ರಾಸಾಯನಿಕ ಕೃಷಿ ಇರ್ಲಿಕ್ಕಿಲ್ಲ, ಈ ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿನೇ ಪರ್ಮನೆಂಟ್ ಅನ್ನೋದು ನನಗೆ ಮನದಟ್ಟ ಆದ್ಮೇಲೆ ನಾನು ಇನ್ನೂ ಒಂದಿಷ್ಟು ಟೈಮ್ ಇನ್ವೆಸ್ಟ್ ಮಾಡಿ ಅದಕ್ಕೆ ಚೆನ್ನಾಗಿ ಟ್ರೈನಿಂಗ್ ತಗೊಂಡು ಇವತ್ತು ಅವರ ಒಂದು ಮಾಡೆಲ್ ಅನ್ನ ಕರ್ನಾಟಕದಲ್ಲಿ ಅತಿ ಕೆಲವೇ ವ್ಯಕ್ತಿಗಳು ಪಂಚತರಂಗಿಣಿ ಮಾಡೆಲ್ ಮಾಡಿದ್ದಾರೆ, ಅದರಲ್ಲಿ ನಾನು ಒಬ್ಬ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೋಬಹುದು. ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಸುಭಾಷ್ ಪಾಳೇಕರ್ ಮಾದರಿ ಅಂತಕ್ಕಂಥದ್ದು ಇವತ್ತು ತುಂಬಾ ಪ್ರಸಿದ್ಧಿಯಾಗಿರ್ತಕ್ಕಂಥ ಮಾದರಿ, ಅದನ್ನ ನಮ್ಮ ಕೇಳುಗ ರೈತರಿಗೆ ಸರಳವಾಗಿ ವಿವರಿಸಲಿಕ್ಕೆ ಸಾಧ್ಯನೇ, ಹೇಗೆ ಹೇಳ್ಬೋದು? ಹಾ, ಸೊ ನನ್ನ ಜಮೀನಿದೆ ಸರ್, 3.5 ಎಕರೆ ಜಮೀನಿದೆ. ಜಮೀನಿಂದ ಜಮೀನ್ ಒಳಗಡೆ ನಾನು ಏನ್ ತರ್ತೀನಿ, ಜಮೀನ್ ಹೊರಗಡೆಯಿಂದ ನಾನು ಏನ್ ಹೊರಗೆ ತಗೋತೀನಿ ಅನ್ನೋದ್ರಲ್ಲೇ ಇದರದ್ದು ತತ್ವ ಮತ್ತೆ ಸಿದ್ಧಾಂತ ಆಡಿಕೊಂಡಿದೆ. ನಾನೊಂದು ದೇಸಿ ಆಕಳು ಸಾಕೊಂಡಿದ್ದೀನಿ, ಅದಕ್ಕೆ ಮೇವು ನಮ್ಮ ಹೊಲದಲ್ಲೇ ಬೆಳಿತೀನಿ, ಅದಕ್ಕೆ ಮೇವು ಕೊಡ್ತೀನಿ, ನೀರು ಕೊಡ್ತೀನಿ, ಬೋರ್ವೆಲ್ ಇದೆ, ಅದು ಗೋಮೂತ್ರ ಕೊಡುತ್ತೆ, ಸಗಣಿ ಕೊಡುತ್ತೆ. ಆ ಸಗಣಿಯಲ್ಲಿ ಎಷ್ಟೋ ಸೂಕ್ಷ್ಮಾಣುಜೀವಿಗಳು ಇದ್ದಾವೆ. ಆ ಸೂಕ್ಷ್ಮಾಣುಜೀವಿಗಳನ್ನ ನಾವು ನೈಸರ್ಗಿಕ ಕೃಷಿಯಲ್ಲಿ ಜೀವಾಮೃತದ ರೂಪದಲ್ಲಿ ಪ್ರತಿಯೊಂದು ಮಣ್ಣಿನ ಕಣಕಣಗಳಿಗೂ ಸೇರಿಸೋ ಶ್ರಮ ಮಾತ್ರ ನಾವು ತಗೊಂಡ್ರೆ ಹೊಲದಿಂದ ಹೊರಗೆ ತೆಗಿಬೇಕಾಗಿರ್ತಕ್ಕಂಥ ಕೃಷಿ ತ್ಯಾಜ್ಯ ಅನ್ನೋದು ಏನೂ ಇಲ್ಲ. ನಾವು ಹೊರಗೆ ತೆಗೆಯೋದು ಫಸಲು ಮಾತ್ರ, ಅಂದರೆ ಹೂವು ಹಣ್ಣು ಕಾಯಿ ಏನಿದೆ, ಅಂದರೆ ಒಂದು ಗಿಡ ಇದೆ ಅಂದರೆ ಅದರಲ್ಲಿ 3-8% ಉತ್ಪನ್ನಗಳು ಬರುತ್ತೆ, ಅದನ್ನ ಮಾತ್ರ ನಾವು ಹೊರಗೆ ತೆಗಿತೀವಿ. ಬರ್ತಕ್ಕಂಥ ಎಲೆಗಳು, ಕಟ್ಟಿಗೆ, ಅಗ್ರಿ ವೇಸ್ಟ್ ಏನು ಬರುತ್ತೆ ಪ್ರತಿಯೊಂದನ್ನು ನಾವು ಮಣ್ಣಿಗೆ ವಾಪಸ್ ಬಿಟ್ಬಿಡ್ತೀವಿ ಗೊಬ್ಬರ ರೂಪದಲ್ಲಿ. ಸೊ 3.5 ಎಕರೆ ಜಮೀನಲ್ಲಿ ನೀರು ಕೂಡ, ಮಳೆ ಅತ್ಯಂತ ವಿಶ್ವಾಸದಿಂದ ಹೇಳ್ತೀನಿ, ನೀರು ಕೂಡ ಒಂದು ಹನಿ ನೀರು ಹೊರ ಹೋಗಲ್ಲ. ಹಿಲಿಗಳಿದೆ, ಹೆಗ್ಗಣಗಳಿದೆ, ಹಾವುಗಳು ಸಿಕ್ಕಾಪಟ್ಟೆ ನೋಡಿದ್ದೆ, ಓದ್ ತಿಂಗಳು ನೋಡಿದೆ, ಹದ್ದನ್ನು ನೋಡಿದೆ. ಅಂದ್ರೆ ಈ ಸಕಲ ಜೀವಿಗಳ ಒಂದು ಲೈಫ್ ಸೈಕಲ್ ಏನಿದೆ ನಮ್ಮ ಹೊಲದಲ್ಲಿ ನಿರ್ಮಾಣ ಮಾಡಿದೀನಿ ಕಳೆದ 4 ವರ್ಷದಿಂದ. ಸೊ ಹಾಗಾಗಿ ನಾವು ಹೊರಗಡೆ ತೆಗೆಯೋದು ಉತ್ಪನ್ನ ಮಾತ್ರ. ಇವತ್ತು ಹೊಲದಲ್ಲಿ ಅಡ್ಡಾಡ್ತೀನಿ, ನಿಂಬೆಹಣ್ಣು ಬಿದ್ದಿರುತ್ತೆ, ಅದನ್ನಷ್ಟೇ ತಗೊಂಬಂದು ಮನೇಲಿ ಇಟ್ಕೋತೀನಿ. ಅಕ್ಕಪಕ್ಕ ಹೋಟೆಲ್ ಅವ್ರು ಬರ್ತಾರೆ, ಊರವ್ರು ಬರ್ತಾರೆ, ಯಾವ ಕಾರ್ಯಕ್ರಮಗಳಿದ್ದಾಗ ನಮ್ಮ ಹೊಲಕ್ ಬರ್ತಾರೆ, ನಿಂಬೆ ಹಣ್ಣು ತಗೊಂಡು ಹೋಗ್ತಾರೆ. ನಾನು ಅವ್ರಿಗೆ ಕೊಡೋದೇನು, ನಿಂಬೆ ಹಣ್ಣು ಮಾತ್ರ, ಎಲೆ ಅಲ್ಲಿ ಉತ್ಪನ್ನ ಆಗ್ತಕ್ಕಂಥ ತ್ಯಾಜ್ಯ ಎಲ್ಲದನ್ನು ಮತ್ತೆ ವಾಪಸ್ ನಾ ಮಣ್ಣಿಗೆ ಸೇರಿಸ್ತೀನಿ. ಸೊ ಇದು ತತ್ವ ಮತ್ತೆ ಸಿದ್ಧಾಂತ. ಇದಕ್ಕೆ ಒಂದು ಮಾಡೆಲ್, ಇದಕ್ಕೊಂದು ಸ್ಟ್ರಕ್ಚರ್ ಕೊಟ್ಟು ಬೀಜಾಮೃತ ಅಂತ ಇದೆ, ಜೀವಾಮೃತ ಅಂತ ಇದೆ, ಮುಚ್ಚಿಗೆ ಅಂತ ಇದೆ, ವಾಪಸ ಅಂತ ಕ್ರಿಯೇಟ್ ಆಗ್ಬೇಕು. ಸೊ ಇದೆಲ್ಲ ಸುಭಾಷ್ ಪಾಲೇಕರ್ ಒಂದು ಕೃಷಿ ಪದ್ಧತಿಯಲ್ಲಿ ಬರುತ್ತೆ. ಈ ಪಂಚತರಂಗಿಣಿ ಮಾದರಿ ಅಂತಕ್ಕಂಥದ್ದು ನೀವು ಹೇಗೆ ಅಳವಡಿಸ್ಕೊಂಡಿದ್ರಿ? ಹಾಗಂದ್ರೆ ಏನು ಪಂಚತರಂಗಿಣಿ ಅಂದ್ರೆ? 5-layer ಮಾಡೆಲ್ ಅಂತ ಫೇಮಸ್ ಇದೆ ಯೂಟ್ಯೂಬ್ ಅಲ್ಲೂ, ಎಷ್ಟೋ ವಿಡಿಯೋಗಳಿದೆ, ಎಷ್ಟೊಂದು ಹಲವಾರು ಮಾಡೆಲ್ಗಳು ಸುಭಾಷ್ ಪಾಲೇಕರ್ ಅವರ ಪ್ರತಿಯೊಂದು ಸೆಮಿನಾರ್ ಅಲ್ಲಿ ಸೆಷನ್ ಗಳಲ್ಲೂ ಹೇಳ್ತಾರೆ. ಸೊ 2017 MS ರಾಮಯ್ಯದಲ್ಲಿ ನಾವುಗಳೆಲ್ಲ ಸೇರಿ, ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು ಬ್ಯಾಕ್ ಟು ನೇಚರ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. 2016, 2017 ಎರಡು ವರ್ಷ ಮಾಡಿದೀವಿ. ಸೊ ಅದರಲ್ಲಿ 2017 ನನಗೊಂದು ಮಾಡೆಲ್ ಅವರು ಸೆಮಿನಾರ್ ಅಲ್ಲಿ ಹೇಳಿದ್ರು ಒಂದು ಮಾಡೆಲ್. ಆ ಮಾಡೆಲ್ಲಲ್ಲಿ ಅವರು ಮಲೆನಾಡಿಗೆ ಅಂತ ಒಂದು ಮಾಡೆಲ್ಲು, ಮತ್ತೆ ಉತ್ತರ ಕರ್ನಾಟಕಕ್ಕೆ ಹೊರಭೂಮಿಗೆ ಅಂತ ಒಂದು ಮಾಡೆಲ್ ಅಂತ ಮಾಡಿದ್ರು. ನೀರು ಜಾಸ್ತಿ ಇರೋ ಕಡೆ, ನೀರು ಕಡಿಮೆ ಇರೋ ಕಡೆ. ನನಗದು ತುಂಬಾ ಏನದು ಇಂಪ್ರೆಸಿವ್ ಆಗೋಗ್ಬಿಡುತ್ತೆ, ಮನಸ್ಸಿಗೆ ಮುಟ್ಟುತ್ತೆ. ಅದ್ರಲ್ಲಿ ನೋಡಿದ್ರೆ ದಾಳಿಂಬೆ ಇತ್ತು, ನಮ್ಮಲ್ಲಿ ದಾಳಿಂಬೆ ಬೆಳೀತಾರೆ, ಮಾವು ಇತ್ತು, ನಿಂಬು ಇತ್ತು, ಮತ್ತೆ ಸಿಲ್ವರ್ ಉಕ್ಕಿ ಇತ್ತು. ಇವನ್ನೆಲ್ಲ ನೋಡಿದ್ ನನಗೇನು, ಸೊ ಇದೆಲ್ಲ ನೀರು ಕಡಿಮೆ ನೀರಲ್ಲೇ ಎಲ್ಲ ಬೆಳೀತಾರಲ್ವಾ, ಈ ಮಾಡೆಲ್ಲೇ ಇದೆಯಲ್ಲ, ಮತ್ತೆ ನಾನು ಯಾಕೆ ಇನ್ನ ವಿಚಾರ ಮಾಡಬೇಕು, ಜಾಸ್ತಿ ವಿಚಾರ ಮಾಡೋದ್ ಬೇಡ ಅನ್ಕೊಂಡು ಮತ್ತೆ ನನ್ನ ಸ್ನೇಹಿತರ ಹತ್ರ ಎಲ್ಲ ಸ್ವಲ್ಪ ಚರ್ಚೆ ಮಾಡಿದೆ. ಶುರು ಮಾಡುವಾಗ 1 ಗುಂಟೆ ಮಾಡ್ಲು, 1/2 ಎಕರೆ ಮಾಡ್ಲು ಅಂತ ದ್ವಂದ್ವ ತೊಳಲಾಟ ಇತ್ತು. ಬಟ್ ಆವಾಗ ನನಗನ್ಸಿದ್ದೇನು ಅಂದ್ರೆ, ಈ ಸಿಸ್ಟಮ್ ಅಲ್ಲಿ ನನ್ಗೆ ಕಾನ್ಫಿಡೆನ್ಸ್ ಇದೆ, ಇಲ್ಲಿ ಉತ್ಪನ್ನಗಳು ಬರುತ್ತೆ ಅಂತ ಅನ್ಸಿದ್ಮೇಲೆ ಯಾಕೆ ಸ್ವಲ್ಪ ಮಾಡಿ ಮತ್ತೆ ಸಮಯ ವ್ಯರ್ಥ ಮಾಡ್ಬೇಕು ಅನ್ಕೊಂಡು ನಾನೇನ್ ಮಾಡಿದೆ, 3.5 ಎಕರೆ ಜಮೀನ್ ಇದೆ, ನನ್ನ 2.5 ಎಕರೆಯಲ್ಲಿ ನಾನು ಮಾಡೆಲ್ ಎಸ್ಟಾಬ್ಲಿಷ್ ಮಾಡಿಬಿಟ್ಟೆ. ಇನ್ನು ಉಳಿದಂತ 1 ಎಕರೆಯಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ದವಸ ಧಾನ್ಯ, ಬೇಳೆಕಾಳು, ಮತ್ತೆ ಆಕಳು ಹಸು ಕುರಿಗಳಿಗೆ ಮತ್ತೆ ಕೋಳಿಗಳಿಗೆ ಬೇಕಾದಂತ ಮೇವು ಕಾಳು, ಅದಕ್ಕೋಸ್ಕರ ಯುಟಿಲಿಟಿಗೋಸ್ಕರ 1 ಎಕರೆ ಉಳಿಸ್ಕೊಂಡಿದ್ದೀನಿ. ಇನ್ನು 2.5 ಎಕರೆಯಲ್ಲಿ ಪಂಚತರಂಗಿಣಿ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಿದ್ದೀನಿ. ಪಂಚತರಂಗಿಣಿ ಅಂದ್ರೆ 5-layer ಮಾಡಲ್ ಅಂದ್ರೆ 5 ಸ್ತರ, ಅಂದ್ರೆ ನೆಲದಲ್ಲಿ ಬೆಳತಕ್ಕಂತ ಕಳೆಗಳು, ಆಮೇಲೆ ಗಿಡ ಗಂಟೆಗಳು, ಮತ್ತೆ ಅದಕ್ಕೆ ಹಬ್ಬತಕ್ಕಂಥ ಬಳ್ಳಿಗಳು, ಅದಕ್ಕಿಂತ ಎತ್ತರ ಹೋಗ್ತಕ್ಕಂಥ ನಮ್ಮ ಮಾವು ನಿಂಬು ಅಂತ ಬೃಹತ್ತಾದ ಮರಗಳು, ಮತ್ತೆ ನೇರವಾಗಿ ಹೋಗ್ತಕ್ಕಂಥ ನೀಲಗಿರಿ ಆಗ್ಬೋದು, ಸಿಲ್ವರ್ ಓಕ್ ಆಗ್ಬೋದು, ಇವತ್ತು ಮಹಾಗಣಿ ಕೇಳ್ತಾ ಇದ್ದೀವಿ ಅದಾಗ್ಬೋದು, ಈ ಥರದ್ದು ಎಲ್ಲ ಸಸ್ಯಗಳನ್ನ ಪ್ಲಾನ್ ಮಾಡಿ ಎಲ್ಲ ಸಸ್ಯಗಳು ಒಂದಕ್ಕೊಂದು ಪೂರಕವಾಗಿ, ಅಂದರೆ ಸಿಲ್ವರ್ ಓಕ್ ಇದೆ, ಸಿಲ್ವರ್ ಓಕ್ ನೆರಳು ಕೊಡಲ್ಲ, ಬೇವಿನ ಮರದ ಥರ ನೆರಳು ಕೊಡಲ್ಲ. ಸೊ ಅದು ಯಾವಾಗಲೂ ನಮಗೆ ಅರೆ ನೆರಳು ಕೊಡುತ್ತೆ, ಅಂದರೆ ಡ್ಯಾನ್ಸಿಂಗ್ ಶಾಡೋ ಅನ್ನೋದನ್ನು ಉತ್ಪತ್ತಿ ಮಾಡುತ್ತೆ. ಆ ಡ್ಯಾನ್ಸಿಂಗ್ ಶಾಡೋ ಏನಿದೆ ನಿಂಬುಗೆ ಮತ್ತೆ ದಾಳಿಂಬೆಗೆ ಅತ್ಯಂತ ಪ್ರಿಯವಾದದ್ದು. ಸೊ ತಾಪಮಾನ ಕಡಿಮೆ ಮಾಡುತ್ತೆ, ಬಿಸಿಲಿನ ಶಾಖ ಕಡಿಮೆ ಮಾಡುತ್ತೆ. ಸೊ ಅವುಗಳಿಗೆ ಪತ್ವ ಹರಿದ್ವರಣ, ಈ ಫೋಟೋಸಿಂಥೆಸಿಸ್ ಏನಂತೀವಲ್ಲ, ಅದು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿಕೊಡುತ್ತೆ. ಸೊ ಹಾಗಾಗಿ ಸಿಲ್ವರ್ ಓಕನ್ನು ನಾವು 6-12 ಅಡಿ ಅಂತರದಲ್ಲೇ ನಾಟಿ ಮಾಡಿದ್ದೀವಿ. ಸೊ ಅದರ ನೆರಳಲ್ಲಿ ಉತ್ಕೃಷ್ಟವಾದ ಮಟ್ಟದ ಮತ್ತೆ ದೊಡ್ಡ ಗಾತ್ರದ ನಿಂಬೆ ಹಣ್ಣುಗಳು ಇವತ್ತು ನಮ್ಮ ತೋಟದಲ್ಲಿ ನೋಡ್ಬೋದು. ಎಷ್ಟೋ ಜನಕ್ಕೆ ತಪ್ಪು ಅಭಿಪ್ರಾಯ ಇದೆ, ನೆರಳಲ್ಲಿ ಫಸಲು ಬರಲ್ಲ, ನೆರಳಲ್ಲಿ ಉತ್ಪನ್ನಗಳು ಬರಲ್ಲ, ಹಣ್ಣು ಸೆಟ್ ಆಗಲ್ಲ, ಕಾಯಿ ಬರಲ್ಲ, ಹಣ್ಣಾಗಲ್ಲ ಅನ್ನೋದೊಂದು ಅಭಿಪ್ರಾಯ ಇದೆ. ಬಟ್ ನಮ್ಮ ತೋಟದಲ್ಲಿ ಅದೆಲ್ಲ ಸುಳ್ಳಾಗಿದೆ. ಬಿಸಿಲಲ್ಲಿ ಕೆಲವೊಂದು ಗಿಡಗಳು ಹಾಕಿದ್ದೀನಿ, ಅದರಲ್ಲಿ ಜವಾರಿ ನಿಂಬು ಹಾಕಿದ್ದೀನಿ, ಕಾಯಿಗಳು ಕಡಿಮೆ ಇದೆ. ನೆರಳಲ್ಲಿ ಇರತಕ್ಕಂತ ಗಿಡಗಳಲ್ಲೇ ನಿಂಬು ಮತ್ತೆ ಮಾವು ತುಂಬಾ ಉತ್ಕೃಷ್ಟವಾದ ಗುಣಮಟ್ಟದ ಫಸಲುಗಳು ಬರ್ತಾ ಇದೆ ನಮ್ಮ ತೋಟದಲ್ಲಿ. ಈಗ ನೀವು ಅನುಸರಿಸ್ತಾ ಇರತಕ್ಕಂಥದ್ದು ಸುಭಾಷ್ ಪಾಳೇಕರ್ ಅವರ ಸಹಜ ಕೃಷಿ, ಅದರಲ್ಲೂ ಪಂಚತರಂಗಿಣಿ ಮಾದರಿಯನ್ನ ಅನುಸರಿಸ್ತಾ ಇದ್ರಿ. ಈಗ ಈ ಮಾದರಿ ನೀವು ಕೃಷಿಯಲ್ಲಿ ಅಥವಾ ತೋಟಗಾರಿಕೆಯಲ್ಲಿ ಅಳವಡಿಸ್ಕೊಂಡಾಗೆ ಸುತ್ತಮುತ್ತಲು ರೈತರ ಪ್ರತಿಕ್ರಿಯೆಗಳು ಹೇಗಿರ್ತಿತ್ತು ಅಂತ, ನೀವೆಲ್ಲಿಂದಲೋ ಬಂದು ಒಮ್ಮಿಂದೊಮ್ಮೆಗೆ ಕೃಷಿ ಮಾಡ್ಲಿಕ್ಕೆ ತೊಡಗಿಕೊಂಡಾಗ ಸಹಜವಾಗಿನೇ ಅಕ್ಕಪಕ್ಕದವರ ಪ್ರತಿಕ್ರಿಯೆಗಳು ಭಿನ್ನವಾಗಿರ್ತವಲ್ವಾ. ಇವರೆಲ್ಲ ಒಂದ್ ಕಡೆಗೆ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡಿಕೊಂಡು ಇಷ್ಟು ವರ್ಷ ನಾವು ಕೃಷಿ ಮಾಡ್ತಾ ಇದೀವಿ, ನಾವೊಂದು ಹಂತದಲ್ಲಿ ಇದೀವಿ, ಈ ಹುಡುಗರೆಲ್ಲ ಬಂದು ಈ ರೀತಿ ಎಲ್ಲ ಏನೇನೋ ಮಾಡ್ತಾ ಇದಾರಲ್ಲ, ಈ ತರದ ಏನೇನೋ ಪ್ರತಿಕ್ರಿಯೆಗಳು ಬರ್ತಾ ಇರ್ತವೆ. ಇದು ಯುವ ಜನರಿಗೊಂದು ದೊಡ್ಡ ಸವಾಲು, ಕೆಲವೊಮ್ಮೆ ಮಾನಸಿಕವಾಗಿ ಕುಗ್ಗಿ ಹೋಗ್ತದೆ, ಕೆಲವೊಮ್ಮೆ ಇದನ್ನೇ ಸವಾಲಾಗಿ ತೆಗೆದುಕೊಳ್ಳಿ. ಖಂಡಿತ. ನೀವು ಆರಂಭದಲ್ಲಿ ಈ ತರದ ಸವಾಲುಗಳನ್ನು ಹೇಗೆ ಸ್ವೀಕರಿಸಿದ್ರಿ, ಹೇಗೆ ಪುಟ್ಟಿದ್ರಿ? ಇದನ್ನೆಲ್ಲದನ್ನು ನಾನು ಮೊದಲೇ ನಿರೀಕ್ಷೆ ಮಾಡಿದ್ದೆ. ನನಗೆ ಅಂತ ಒಂದು ಕಾಲಾವಕಾಶ ಬೇಕಾಗಿತ್ತು, ಅದು ಒಂದರಿಂದ ಒಂದೂವರೆ ವರ್ಷ. ಈ ಒಂದು ಒಂದರಿಂದ ಒಂದೂವರೆ ವರ್ಷ ನನಗೆ ಗೊತ್ತಿತ್ತು. ಪ್ರತಿಯೊಬ್ಬರು ಹೇಳ್ಕೊಂಡು ಏನು ಜಮೀನ್ ತಗೊಂಡ್ರು ಕಸ ಬೆಳೀತಾ ಇದ್ದಾರೆ ಅಂತ ಎಲ್ಲರೂ ಅನ್ಕೊಂಡು ಹೋದ್ರು. ಆದ್ರೆ ಇವತ್ತು ಹೇಗಾಗಿದೆ ಅಂದ್ರೆ, ಆ ಹೊಲ ನೋಡಿ ಮುಸ್ಲಾಪುರ ಹತ್ರ ಬಂತು ಅಂತ ಅನ್ಕೊಳ್ಳೋಷ್ಟು ಮಟ್ಟಕ್ಕೆ ನಮ್ಮ ತೋಟ ಬೆಳೆದಿದೆ. ರಸ್ತೆ ಪಕ್ಕದಲ್ಲೇ ಇರೋದ್ರಿಂದ ಏ ಅಲ್ಲಿ ತೋಟ ಐತಲ್ಲ ಆ ತೋಟದ ಹತ್ರ ಇದೀನಿ ಅಂತ ಹೇಳ್ಕೊಳ್ಳೋಷ್ಟು ಲ್ಯಾಂಡ್ ಮಾರ್ಕ್ ನಮ್ಮ ತೋಟ ಆಗಿದೆ ಇವತ್ತು 4 ವರ್ಷದಲ್ಲಿ. ಎಷ್ಟೋ ಜನಕ್ಕೆ ಸಮಸ್ಯೆ ಆಯ್ತು, ಏನಿದು ಗೊಬ್ಬರ ಹಾಕ್ದಂಗೆ ಹೆಂಗ್ ಬೆಳಿತೀರಿ ಅಂತ. ಬಟ್ ಇವತ್ತು ನಾವು ನುಗ್ಗೆಕಾಯಿ ಆಯ್ತು, ಕರಿಬೇವು ಆಯ್ತು, ನಿಂಬು ಆಯ್ತು, ಅವ್ರ ಕೈಯಲ್ಲಿ ಕೊಟ್ಟಾಗ ಅವ್ರು ತುಂಬಾ ಖುಷಿ ಪಡ್ತಾರೆ. ಇಷ್ಟು ಮಾಡ್ತಾ ಇದ್ರಿ, ಎಲ್ಲೋ ಬೆಂಗಳೂರಲ್ಲಿ ಇದ್ಕೊಂಡು 15 ದಿನಕ್ಕೆ ಒಂದ್ಸರಿ ಬಂದು ತೋಟ ನಿಭಾಯಿಸ್ತಾ ಇದ್ರೆ ನಮ್ ಕೈಲಾಗಲ್ಲ ಅಂತ ಛಲ ಪಟ್ಟು ತಗೊಂಡವರು ನನ್ನ ಎದುರಿಗಿದ್ದಾರೆ, ನನ್ನ ಎಷ್ಟೋ ಜನ ಸ್ನೇಹಿತರಾಗಿದ್ದಾರೆ. ಮತ್ತೆ ನಾನು ಗಿಡ ಹಾಕಿದ್ದು ಪ್ಲಾಂಟೇಶನ್ ಎಲ್ಲ ಮಾಡಿದ್ದು ನೋಡಿ, ಅಕ್ಕಪಕ್ಕದವರು ಕೂಡ ಈಗ ಬಾರ್ಡರ್ಗೆ ಒಂದು 2.5 ವರ್ಷದಿಂದ ಅವರು ಕೂಡ ಬಾರ್ಡರ್ ಫೆನ್ಸಿಂಗ್ ನಮ್ಮಷ್ಟು ಅವ್ರಿಗೆ ಸಂಪೂರ್ಣ ಮಟ್ಟದಲ್ಲಿ ತೋಟಗಾರಿಕೆ ಮಾಡಕ್ ಆಗಲ್ಲ ಅನ್ಕೊಂಡು ಅವ್ರೇನ್ ಮಾಡ್ತಾ ಇದ್ರೆ ಬಾರ್ಡರ್ಗೆ ಹಾಕೋತಾ ಇದಾರೆ. ಈಗ ಒಂದು 7 ಎಕರೆ ಜಮೀನ್ ಇದೆ ಪಕ್ಕದಲ್ಲಿ, ಅವನೀಗ 3 ಎಕರೆ ಜಮೀನನ್ನ 2.5 ವರ್ಷದಿಂದ ಹಂತ ಹಂತವಾಗಿ ತೋಟಗಾರಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ನನಗೇನ್ ಅನ್ನಿಸ್ತು, ಈಗ ನನ್ನ ಪಕ್ಕದಲ್ಲಿ ನನ್ನ ಫಾಲೋ ಮಾಡೋರೇ ಒಬ್ರು ಸಿಕ್ಕಾಗ ನಾನು ಹೋಗ್ತಾ ಇರೋ ದಾರಿ ಕರೆಕ್ಟ್ ಅಂತ ಪ್ರತಿಯೊಬ್ಬರಿಗೂ ಅನಿಸಿದೆ. ಅವ್ರು ಅನುಕರಣೆ ಮಾಡ್ತಾ ಇರೋದ್ರಿಂದ ನನಗೆ ಕಾನ್ಫಿಡೆನ್ಸ್ ಇದೆ, ಹೋಗ್ತಾ ಇರೋ ದಾರಿ ಸರಿ ಇದೆ ಅಂತೇಳಿ. ನಮ್ಮ ಕರ್ತವ್ಯ ಏನಿದೆ ನಾವು ನಿಷ್ಠೆಯಿಂದ ಮಾಡಿದ್ರೆ ಅದು ಒಬ್ರಿಗೆ ಮಾಡೆಲ್ ಆಗಿ ಉಳಿಯುತ್ತೆ. ಎಷ್ಟೋ ಜನ ತೋಟ ಇರೋದ್ರಿಂದಲೇ ಒಳಗಡೆ ಬಂದು ನೋಡ್ಕೊಂಡು ಏನಿದು ವಿಭಿನ್ನವಾಗಿದೆಲ್ಲ ಏನು ಅನ್ನೋ ಮಾಹಿತಿ ಕೇಳೋದಕ್ಕೆ ಎಷ್ಟೋ ಜನ ಬಂದು ಹೋಗ್ತಾರೆ. ಈಗ ನಿಮ್ಮ ತೋಟಗಾರಿಕೆ ಬೆಳೆಗಳ ಉತ್ಪನ್ನಗಳು ಹೇಗಿದೆ, ಆದಾಯ ಹೇಗಿದೆ, ಇದು ಯಾವ ಹಂತದಲ್ಲಿ ಸಾಕ್ತಾ ಇದೆ? ಸರ್, ಆದಾಯ ಅಂತ ಬಂದಾಗ ದುಡ್ಡಲ್ಲಿ ಹೇಳ್ಬೇಕಾಗತ್ತೆ. ನಾನು ಅದನ್ನ ದುಡ್ಡಲ್ಲಿ ಹೇಳಲ್ಲ, ನನಗೆ ಉಳಿತಾಯ ಎಷ್ಟಾಗಿದೆ ಅಂತ ಹೇಳ್ತೀನಿ. ಎರಡು ರೀತಿಯಿಂದಲೂ ನೋಡ್ಬೇಕು. ಇವತ್ತು ಕೈಯಲ್ಲಿ ದುಡ್ಡು ಬಂದಿದೆಯಾ ಅದೇ ನೋಡ್ಬೇಕು, ಅಥವಾ ಎಷ್ಟು ಖರ್ಚು ಮಾಡಿದ್ದೀನಿ ಅಥವಾ ಎಷ್ಟು ಮಿಕ್ಕಿದೆ ಅನ್ನೋದನ್ನ ವಿಚಾರ ಮಾಡೋಣ. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದಿರಿ. ಆಮೇಲೆ ಇದು 0 ಬಜೆಟ್ ಅಂತ ಇದೆ. ನಾ ಸಸಿಗಳನ್ನ ಮಾತ್ರ ಏನ್ ಬೇಕೋ ಅದನ್ನಷ್ಟೇ, ಅದು ಅಗದಿ ಕಡಿಮೆ ಪ್ರಮಾಣದಲ್ಲಿ ಹೊರಗಡೆಯಿಂದ ಸಸಿ ತಗೊಂಡ್ಬಂದಿದ್ವಿ. ಮಾವಿನ ವಾಟಿ ನಾವು ತಿಂದಿರೋ ಹಣ್ಣನ್ನ ನೆಲದಲ್ಲಿ ಉಗ್ದು ಬಂದಿರತಕ್ಕಂಥ ಸಸಿಗೆನೆ ನಾವು ಮೊಳಕೆಗೆನೆ ನಾವು ಕಸಿ ಕಟ್ಟಿ ಮಾವು ನಾಟಿ ಮಾಡಿದ್ವಿ. ಸೊ ನಮ್ಮಲ್ಲಿ ಒಂದು 100 ಮಾವು ಇದೆ. 150 ನಿಂಬು ನೈಸರ್ಗಿಕ ಕೃಷಿಕರ ಹತ್ರನೇ, ಅವ್ರ ಹತ್ರನೇ ಪರಿಚಯದಸ್ತರವಾಗಿ ಬರ ನಿರೋಧಕ ತಳಿಗಳನ್ನ ಕಾಗಜ ನಿಂಬು ಬಿಜಾಪುರ ತಳಿನೇ ತಗೊಂಡ್ಬಂದು ಹಾಕಿದ್ದೀನಿ. ಅದಕ್ಕೊಂದಿಷ್ಟು ಖರ್ಚು ಮಾಡಿದ್ದೀನಿ. ಸಿಲ್ವರೋಕು ನಮ್ಮ ಅರಣ್ಯ ಇಲಾಖೆಯವರೇ ಕೊಟ್ಟಿದ್ದಾರೆ, ಒಳ್ಳೆ ಮನಸ್ಸಿಂದ. ಪ್ರತಿ ವರ್ಷನೂ ಸಾಕ್ತಾ ಇರೋರು ಕೊರಗಿರುತ್ತೆ. ನರ್ಸರಿ ಅವ್ರು ತುಂಬಾ ಖುಷಿ ಪಡ್ತಾರೆ, ಸರ್ ಎಷ್ಟೋ ಜನ ತಗೊಂಡು ಒಣಗಿಸ್ತಾ ಇದಾರೆ, ಬಟ್ ನೀವೇನ್ ಸರ್ ಇಷ್ಟು ಭವ್ಯವಾಗಿ ಸಿಲ್ವರೋಕ್ ಬೆಳೆಸಿದಿರಿ, ನಿಮ್ದೇ ಒಂದು ಮಾಡಲಾಗುತ್ತಲ್ಲ ಸರ್, ಯಾರಾದ್ರೂ ಕೇಳಿದ್ರೆ ಸಿಲ್ವರೋಕ್ ಎಷ್ಟು ಚೆನ್ನಾಗಿ ಬೆಳಿಬೋದು ಅಂದ್ರೆ ನಿಮ್ಮ ತೋಟನೇ ತೋರಿಸಿದೀವಿ ಅನ್ನೋ ಮಟ್ಟಕ್ಕೆ ಸಿಲ್ವರೋಕ್ ಬೆಳೆಸಿದ್ದೀನಿ. ಅದಕ್ಕೆ ಖರ್ಚು ಮಾಡಿರೋದು ಒಂದು ಸಸಿಗೆ 3 ರೂಪಾಯಿ, ತರೋದಕ್ಕೆ 1-2 ರೂಪಾಯಿ ಖರ್ಚು ಮಾಡಿರ್ಬೋದು. ನಾವು ಹಾಗೆಲ್ಲ ನೋಡಿದ್ರೆ ಇಡೀ ಪ್ಲಾಂಟೇಶನ್ 2.5 ಎಕರೆಯಲ್ಲಿ 1600 ಸಿಲ್ವರೋಕ್ ಇದೆ, 1000 ದಾಳಿಂಬೆ ಇದೆ, 150 ನಿಂಬು ಇದೆ, 100 ಮಾವು ಇದೆ, ಮತ್ತೆ ಇನ್ನುಳಿದ 50 ಮನೆಗೆ ತಿನ್ಲಿಕ್ಕೆ ಅಂತ ಪೇರು, ಹಿಂದೆಳದು ಸೀತಾಫಲ, ರಾಮಫಲ, ಲಕ್ಷ್ಮಣ, ಈ ತರದ ಎಲ್ಲಾ ಹಣ್ಣುಗಳನ್ನು ನಾನು ಹಾಕಿದ್ದೀನಿ. ಇದೆಲ್ಲ ಪ್ಲಾಂಟೇಶನ್ಗೂ 1.5 ಲಕ್ಷದಲ್ಲೇ ನಿಭಾಯಿಸಿದ್ದೀನಿ. ಮತ್ತೆ ಅದನ್ನ ಭೂಮಿಲಿ ಹಾಕೋದು ಖರ್ಚು ಸೇರಿ ಹೇಳ್ತಾ ಇದ್ದೀನಿ, 1.5 ಲಕ್ಷದಲ್ಲಿ ನಿಭಾಯಿಸಿದ್ದೀನಿ. ಈ ಪ್ಲಾಂಟೇಶನ್ ಕಮರ್ಷಿಯಲ್ ಆಗಿ ಮಾಡೋರ್ಗೆ ಬಹುಶಃ 1.5 ಲಕ್ಷದವರೆಗೂ ಬೇಕಾಗುತ್ತೆ ನನ್ನ ಅಂದಾಜು. ಯಾಕಂದ್ರೆ ಅವ್ರ ಗೊಬ್ಬರ ಹಾಕ್ಬೇಕು, ಭೂಮಿ ಉಳುಮೆ ಅದಕ್ಕೆ ತಕ್ಕನಾಗಿ ಮಾಡ್ಬೇಕು, 2x2 ಅಡಿ ಅಂತರದಲ್ಲಿ ತಗ್ಗು ಮಾಡ್ಬೇಕು, ಅವೆಲ್ಲ ಖರ್ಚು ನೋಡಿದ್ರೆ ನಾನೊಂದು 2 ಲಕ್ಷ ಉಳಿಸಿದ್ದೀನಿ ಸರ್. ಪ್ಲಾಂಟೇಶನ್ ನೈಸರ್ಗಿಕ ಕೃಷಿಯನ್ನು ನೈಸರ್ಗಿಕ ಹೊಲದಲ್ಲೇ ಉತ್ಪತ್ತಿ, ಹಣಕಾಸಿನವರೇ ಅತ್ಯಂತ ಕಡಿಮೆ, ಅತ್ಯಂತ ಕಡಿಮೆ. ಆಮೇಲೆ ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ, ಇವತ್ತು ಎಲ್ರಿಗೂ ಸಮಸ್ಯೆ ಬರ್ತಾ ಇರೋದು ಕೂಲಿ ಕಾರ್ಮಿಕರ ಸಮಸ್ಯೆ. ನಮ್ಮಲ್ಲಿ ಕೂಲಿ ಕಾರ್ಮಿಕರು ಬರ್ದೇ ಹೋದ್ರೆ ಹಾಳಾಗಂತದ್ದು ಏನಿಲ್ಲ. ನಾವು ಅಡ್ಡಾಡ್ಬೇಕು, ಯಾವ್ದು ಹಣ್ಣು ಬಂದಿದೆ ಅದನ್ನ ಹರ್ಕೊಂಬಂದು ಮನೇಲಿ ಇಟ್ಕೋಬೇಕು. ಆಮೇಲೆ ಪ್ರತಿ ಗುರುವಾರ ನಮ್ಮ ರೈತ ಮಾರುಕಟ್ಟೆ ಇದೆ, ಅಲ್ಲಿ ಹೋಗಿ ಮಾರ್ತೀವಿ. ಸೊ ಹಾಗಾಗಿ ಅಲ್ಲಿ ಅಡ್ಡಾಡೋದು ತಗೊಂಬರೋದು ಒಂದೇ ಶ್ರಮ, ಅದನ್ನ ನಮ್ಮ ತಾಯಿನೂ ಮಾಡ್ಬಿಡ್ತಾರೆ, ವಯಸ್ಸಾದವರು, ನನ್ನ ಮಗಳು 5 ವರ್ಷದೊಳಿದ್ರೆ ಅವಳು ಮಾಡ್ಬಿಡ್ತಾಳೆ. ಸೊ ಹಾಗಾಗಿ ಕೂಲಿ ಕಾರ್ಮಿಕರ ಅವಲಂಬನೆ ಅತ್ಯಲ್ಪ ಆಗಿದೆ ಅಂತ ಹೇಳ್ಬೋದು. ಹೌದು ಹೌದು, ಇನ್ನೇನ್ ಬೇಕು, ಖರ್ಚಿಗಿಂತ ಎಷ್ಟೋ ಕೃಷಿಕರಿಗೆ ಇದೇ ಹೊರೆ ಅಲ್ವಾ. ಸೊ ಆ ಹೊರೆಯಿಂದಲೇ ನಾವು ಹೊರಗೆ ಬಂದಿದ್ದೀವಿ ನೈಸರ್ಗಿಕ ಕೃಷಿಯಲ್ಲಿ, ಪಾಲಕರ ಮೆಥಡಲ್ಲಿ. ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಚರ್ಚೆ ಮಾಡಿದ ಹಾಗೆ ರೈತರದೇ ಆಗಿರ್ತಕ್ಕಂತ ಒಂದು ಮಾತುಕತೆಗಳು ನಡೀತಾ ಇದಾವೆ, ಎಲ್ಲರೂ ಒಟ್ಟಿಗೆ ಸೇರ್ತಾರೆ. ಈ ಕಾರ್ಯಕ್ರಮಗಳು ನಿಮಗೆ ಯಾವ ರೀತಿ ನೆರವಾಗಿದ್ದಾವೆ, ನೀವು ಅದರ ಪಾಲ್ಗೊಳ್ಳಿಕೆ ಹೇಗಿದೆ? ನಾನು ಕ್ರಿಯಾಶೀಲವಾಗಿ ಸ್ನೇಹಿತರ ಜೊತೆಗೂಡಿ ಆ ಕಾರ್ಯಕ್ರಮಕ್ಕೆ ತಪ್ಪದೇ ಹಾಜರಾಗ್ತೀನಿ. ಅಲ್ಲಿ ಬರ್ತಕ್ಕಂತ ಬೆನಿಫಿಟ್ಗಳು ಏನಿದೆ, ಪಾಲುದಾರಿಕೆ ಆಯ್ತು, ಅಲ್ಲಿ ಬರ್ತಕ್ಕಂಥ ಜವಾಬ್ದಾರಿಗಳಾಯ್ತು, ಅಲ್ಲಿ ಬರ್ತಕ್ಕಂಥ ಬೆನಿಫಿಟ್ಗಳೇನದೋ ಅದೆಲ್ಲದರಲ್ಲೂ ನಾನು ಭಾಗಿಯಾಗಿದ್ದೀನಿ. ಮಣ್ಣಿನೊಂದಿಗೆ ಮಾತುಕತೆ ಇದು ಪ್ರತಿಯೊಂದು ಜಿಲ್ಲೆನಲ್ಲೂ ಆಗಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ. ಸಮಾನ ಮನಸ್ಕರು ಒಂದು ವೇದಿಕೆಯಲ್ಲಿ ಒಂದು ದಿನ ತಿಂಗಳಲ್ಲಿ ತಮಗೋಸ್ಕರ ಸಮಯ ವಿನಿಯೋಗಿಸ್ಕೋತಾರೆ. ಇದರಲ್ಲಿ ಸಮಸ್ಯೆ ಇರೋರು ಇರ್ತಾರೆ, ಪರಿಹಾರ ಇರೋರು ಇರ್ತಾರೆ. ಅವರನ್ನೆಲ್ಲದನ್ನು ಸೇರಿಸೋ ಈ ವೇದಿಕೆಗೆ ನಮ್ಮ ಕೊಪ್ಪಳದಲ್ಲಿ ಶುರುವಾಗಿದೆ ಅನ್ನೋದು ಅತ್ಯಂತ ಹೆಮ್ಮೆಕರವಾದ ವಿಚಾರ. ಇದು ಪ್ರತಿಯೊಂದು ಜಿಲ್ಲೆಯಲ್ಲೂ ಆಗಬೇಕಾಗಿದೆ ಅಂಥ ಕಾರ್ಯಕ್ರಮ. ಇದು ಎಷ್ಟೋ ಸಮಸ್ಯೆಗಳಿದೆ, ನಾವು ಸಮಸ್ಯೆಗಳನ್ನು ನಮ್ಮ ತಲೆಯಲ್ಲೇ ಇಟ್ಟುಕೊಂಡು ಕೊರಗ್ತಾ ಇರ್ತೀವಿ ಅಥವಾ ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತೀವಿ, ಪರಿಹಾರ ಸಿಕ್ಕಿರಲ್ಲ. ಬಟ್ ಮಣ್ಣಿನೊಂದಿಗೆ ಮಾತುಕತೆ ಒಂದೇ ಕಾರ್ಯಕ್ರಮಕ್ಕೆ ಬಂದವರು ಎಷ್ಟೋ ಜನಕ್ಕೆ ಅಂತ ಆಗಿದೆ, ಎಷ್ಟೋ ಪರಿಹಾರಗಳು ಸಿಕ್ಕಿದೆ, ಪ್ಲಾಂಟೇಷನ್ ಮಾಡೋದಾಯ್ತು ಅಥವಾ ಉತ್ಪನ್ನ ಮಾರೋದಾಯ್ತು, ಪ್ರತಿಯೊಂದಕ್ಕೂ ಪರಿಹಾರ ನಮ್ಮ ಗುಂಪಲ್ಲೇ ಸಿಕ್ಕಿದೆ. ಅದಕ್ಕೆ ನಾವು ಮಣ್ಣಿನೊಂದಿಗೆ ಮಾತುಕತೆಗೆ ಚಿರುಣಿ ಅಂತ ಹೇಳ್ಬೋದು. ಕಳೆದ 1 ವರ್ಷದಿಂದ ನಾನು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಬೆನಿಫಿಟ್ ಅಲ್ಲಿ ಏನು ಬಂದಿದೆ, ಪ್ರತಿಯೊಂದು ಆ್ಯಡ್ ಅಂತಲೇ ಹೇಳ್ಬೋದು. ಯುವಕರು ತಮ್ಮ ಜೀವನದ ಸಮಯವನ್ನು ಸಮರ್ಪಕವಾಗಿ ಬಳಸ್ಕೊಳ್ಳೋದಕ್ಕೆ ನೀವೊಂದು ಉದಾಹರಣೆ. ಹಾಗೆ ನಮ್ಮ ಯುವಶಕ್ತಿಗೆ, ರೈತರ ಗ್ರಾಮೀಣ ಭಾಗದ ರೈತ ಕುಟುಂಬದ ಯುವಕರಿಗೆ ನೀವೇನು ಹೇಳಿಕ್ಕೆ ಬಯಸ್ತೀರಿ? ಇವತ್ತು ನಮ್ಮ ಸಾಮಾಜಿಕ ಪರಿಸ್ಥಿತಿ ಅಷ್ಟೊಂದು ಸರಿಗಿಲ್ಲ ಅನ್ನೋದಕ್ಕಿಂತ ಪ್ರತಿಯೊಬ್ಬರು ಲೀಡರ್ ಆಗಬೇಕು ಅಂತಿದ್ದಾರೆ. ಫಾಲೋವರ್ ಆಗೋರು ಯಾರೂ ಇಲ್ಲ, ಅಂದರೆ ಅನುಕರಣೆ ಮಾಡೋರು ಕಡಿಮೆ ಆಗ್ತಾ ಇದ್ದಾರೆ. ಎಲ್ಲರೂ ನಾನೇ ನಾಯಕ ಆಗಬೇಕು ಅನ್ನೋರು ಮನೋಭಾವನೆ ತುಂಬ ಜನಕ್ಕಿದೆ. ಬಹುಶಃ ಆ ಮನೋಭಾವನೆಯಿಂದ ಹೋದ್ವಿ ಅಂದರೆ ನಾವೇನು ಕಲಿಯೋದಕ್ಕಾಗಲ್ಲ. ನಾನು ಇವತ್ತು ಕಲಿಯೋದಿದೆ, ಚಿಕ್ಕ ಹುಡುಗ ಬಂದು ಅಣ್ಣ ಇದು ಹಂಗಲ್ಲ ಹಿಂಗೆ ಮಾಡೋ ಅಂದ್ರೂ ಕೂಡ ನಾನು ಅವನಿಗೆ ಅವನೇ ಗುರು ಅಂತ ಕಂಡು ಅವನ ಹತ್ರ ಏನು ಕಲಿಯೋದಕ್ಕಿಂತ ಅದನ್ನೆಲ್ಲ ಕಲಿತೀನಿ. ಯಾರೇ ಬಂದು ಏನು ಹೇಳ್ಕೊಟ್ರು ನಾನು ಕಲಿಯೋದಕ್ಕೆ ನಾನು ಸಿದ್ಧ ಇದ್ದೀನಿ. ಈ ಮನಸ್ಥಿತಿ ಪ್ರತಿಯೊಬ್ಬರಿಗೂ ಬಂದಾಗ್ಲೇ ನಾವು ನಮ್ಮ ಒಂದು ಅಭಿವೃದ್ಧಿಗೆ ನಾಂದಿ ಅಂತ ನಾನು ಹೇಳ್ಬಯಸ್ತೀನಿ. ಈ ಟೈಮಲ್ಲಿ ಆದಷ್ಟು ಸಮಯನ ಯುವಕರು ಅಂಗಡಿಗಳಲ್ಲೋ ಕಟ್ಟೆಗಳಲ್ಲೋ ಅನಾವಶ್ಯಕ ವಿಚಾರದಲ್ಲೋ ಕಳೆಯೋದಕ್ಕಿಂತ ಆ ಸಮಯನ ಅಟ್ಲೀಸ್ಟ್ 1 ಗಂಟೆನಾದರೂ 2 ಗಂಟೆನಾದರೂ ತಮ್ಮ ಹೊಲಗಳಲ್ಲಿ ಕಳೆದ್ರೆ ಅಲ್ಲಿ ಆಗು ಹೋಗುಗಳ ಬಗ್ಗೆ ಅವ್ರಿಗೂ ಗಮನ ಬರುತ್ತೆ. ಅಲ್ಲಿ ಏನು ನಡೀತಾ ಇದೆ, ಯಾವ್ದು ಬಳಸಿ ಏನು ಅನಾನುಕೂಲಗಳಾಗಿದೆ, ಯಾವ್ದು ಬಳಸಿ ಏನು ಅನುಕೂಲ ಆಗಿದೆ ಅಂತ ತಿಳ್ಕೊತಾರೆ. ಸೊ ಇದರಿಂದ ಅವ್ರ ಹೊಲಗಳು ಅಭಿವೃದ್ಧಿ ಆಗ್ತವೆ, ಅಲ್ಲಿ ಬರೋ ಉತ್ಪನ್ನಗಳು ಅಭಿವೃದ್ಧಿ ಆಗ್ತವೆ, ಇದರಿಂದ ನಮಗೆ ಗ್ರಾಮಗಳು ಅಭಿವೃದ್ಧಿ ಆಗ್ತವೆ. ಗ್ರಾಮ ಸ್ವಾವಲಂಬಿ ದಿಕ್ಕಲ್ಲಿ ಆಲೋಚನೆ ಮಾಡೋದಕ್ಕೂ ಅವ್ರಿಗೆ ಒಂದು ದಾರಿ ಸಿಗುತ್ತೆ ಅಂತ ಹೇಳ್ಬೋದು. ಒಳ್ಳೇದು ಶ್ರೀನಾಥ್ ತುನವರೇ, ನಿಮ್ಮ ಈ ಸಂದರ್ಶನ ನಿಜಕ್ಕೂ ನನಗೆ ಸಂತೋಷ ನೀಡಿದೆ. ನಮ್ಮ ಎಲ್ಲ ಕೇಳುಗರು ರೈತರು ಈ ಸಂದರ್ಶನದಿಂದ ಸಾಕಷ್ಟು ಪ್ರೇರಣೆಗೆ ಒಳಗಾಗಿದ್ದಾರೆ ಅಂತ ನಾನು ಭಾವಿಸ್ಕೊಳ್ತೀನಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕೇಳಕ ಯುವ ರೈತರು ಸಹಿತ ಇದ್ದಾರೆ, ಅವ್ರಿಗೆಲ್ಲರಿಗೂ ಸಹಿತ ನಿಮ್ಮ ಜೀವನ ಒಂದು ಮಾದರಿ ಅಂತ ನನಗೆ ಅನಿಸ್ತದೆ. ಒಳ್ಳೇದಾಗಲಿ, ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವಗಳನ್ನೆಲ್ಲ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕೊಪ್ಪಳ ತಾಲೂಕು ಮುಸಲಾಪುರದ ಯುವ ರೈತರಾದ ಶ್ರೀನಾಥ್ ತುನಾ ಅವರೊಂದಿಗೆ ವೈಜ್ಞಾನಿಕ ಪದ್ಧತಿಯಲ್ಲಿ ಸಹಜ ಕೃಷಿ ಕುರಿತಾದ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಸೋಮೇಶ್ ಎಂ ಉಪ್ಪಾರ್. ಈಗ ಕೇಳಿ ಹವಾಮಾನ ವರದಿ. ನಮಸ್ಕಾರ ರೈತ ಬಾಂಧವರೇ, ನಾನು ಶಾಂತಪ್ಪ ಚಿತ್ರಗಾಮ್ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಹವಾಮಾನ ವಿಭಾಗದಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇವಾಗ ನಾನು ಬಳ್ಳಾರಿ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಹವಾಮಾನದ ಪರಿಸ್ಥಿತಿ, ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳು ಹೇಳ್ತೇನೆ. ರೈತ ಬಾಂಧವರೇ, ನಮಗೆ ಈ ಮುಂಗಾರಿನ ಹಂಗಾಮಿನಲ್ಲಿ ಪ್ರಾರಂಭದಲ್ಲಿ ನಮಗೆ ಒಳ್ಳೆಯ ಮಳೆ ಬಂತು. ಆ ಮಳೆಯಿಂದ ನಾವು ತುಂಬಾ ಬಿತ್ತನೆಯನ್ನು ಮಾಡಿದೆವು, ಎಲ್ಲಾ ಬೆಳೆಗಳು ತುಂಬಾ ಒಳ್ಳೆಯ ಬೆಳೆಗಳಿದಾವೆ.

ಅದೇ ರೀತಿ ಈಗ ಶೇಂಗಾದಲ್ಲಿ ನಮಗೆ ಸುಮಾರು 50-70 ದಿವಸದ ಒಂದು ಬೆಳೆ ಇದ್ದಾಗ ಏನಾಗುತ್ತೆ, ಎಲೆ ತಿನ್ನುವ ಒಂದು ಕೀಟದ ಬಾಧೆ ಕಂಡು ಬರ್ತಾ ಇರುತ್ತೆ. ಅದಕ್ಕಾಗಿ 0.2 ಗ್ರಾಂ ಇಮ್ಮಾಮೆಕ್ಟಿನ್ ಬಂಜೋಟನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬರೆಸಿ ಸಿಂಪಡಣೆಯನ್ನ ಮಾಡಬಹುದು. ಆಮೇಲೆ ಶೇಂಗಾದಲ್ಲಿ ಸ್ಪೋಡಾಪ್ಟ್ರಾ ಒಂದು ಹುಳುವಿನ ಬಾಧೆ ಬಂತಂದ್ರೆ ಅದಕ್ಕೆ 4 ಗ್ರಾಂ ಮೆಟ್ರೈಜಿಮ್ ರಿಲೇ ಅಥವಾ 0.2 ಗ್ರಾಂ ಇಮ್ಮಾಮೆಕ್ಟಿನ್ ಬಂಜೋಟನ್ನ ಪ್ರತಿ ಲೀಟರ್ ನೀರಿಗೆ ಬರೆಸಿ ಸಿಂಪಡಣೆಯನ್ನ ಮಾಡಬಹುದು. ಶೇಂಗಾ ಬೆಳೆಯಲ್ಲಿ ಈಗ ಥ್ರಿಪ್ಸ್, ಜಿಗಿ ಹುಳು ಈ ತರ ಏನಾರ ಕಂಡು ಬಂತಂದ್ರೆ ಅದಕ್ಕೆ ಡೈಮಿಥೋಯೇಟ್ ಅನ್ನ ಸಿಂಪಡಣೆ ಮಾಡಬಹುದು. 1.7 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನ ಮಾಡ್ರಿ. ಆಮೇಲೆ ಭತ್ತದಲ್ಲಿ ಈಗ ನಾಟಿ ಮಾಡಿ ಸುಮಾರು 3 ಅಥವಾ 6 ವಾರಗಳ ನಂತರ ನಾವು ಏನ್ ಮಾಡಬೇಕು, ತೆನೆ ಬರುವ ಒಂದು ಹಂತದಲ್ಲಿ 10 ಕಿಲೋಗ್ರಾಂ ಸಾರಜನಕವನ್ನ ನಾವು ಮೇಲು ಗೊಬ್ಬರ ಆಗಿ ಪ್ರತಿ ಎಕರೆಗೆ ಕೊಡಬೇಕು. ಮತ್ತೆ ಭತ್ತದಲ್ಲಿ ಈಗ ನಾವು ಆನೆ ಕೊಂಬು ಅಥವಾ ಕಣೆನೋಣ ಈ ತರದ ಒಂದು ಕೀಟಗಳ ಹಾವಳಿ ಕಂಡು ಬಂತಂದ್ರೆ ಅದಕ್ಕೆ ನಾವು 1 ಮಿಲಿಲೀಟರ್ ಪಿಪ್ರೋನಿಲ್ 5 SG ರೂಪದಲ್ಲಿ SC ರೂಪದಲ್ಲಿ ಸಿಗತೈತಿ, ಇಲ್ಲ ಅಂದ್ರೆ 10 kg ಕಾರ್ಬೋಫ್ಯೂರಾನ್ 3G ಅಂತ ಹೇಳ್ತೀವಿ, ಅದು ನಾವು ಪ್ರತಿ ಎಕರೆಗೆ ಸಿಂಪಡಣೆಯನ್ನ ಮಾಡಬಹುದು. ಹಾಗೇನೀಗ ಹೆಸರು ಆಲ್ರೆಡಿ ನಾವು ಕಟಾವಿನ ಹಂತ ಬಂದಿದ್ದೆ, ಕಟಾವು ಮಾಡ್ತಾ ಇದಾರೆ ರೈತ ಬಾಂಧವರು. ಇನ್ನು ಸ್ವಲ್ಪ ಲೇಟ್ ಆಗಿ ಹಾಕಿದವರಿಗೆ ಬೆಳೆಯಲ್ಲಿ ಏನಾದರೂ ಕಾಯಿ ತರಂದ ಬಂತಂದ್ರೆ ಅದು ಪ್ರತಿ ಲೀಟರ್ ನೀರಿಗೆ 0.5 ಮಿಲಿಲೀಟರ್ ಪೆನ್ವಲ ರೇಟ್ ಅಂತ ಹೇಳ್ತೀವಿ. ಆಮೇಲೆ ಬೂದಿ ರೋಗ ಈ ತರ ಕಂಡು ಬಂತಂದ್ರೆ 1 ಮಿಲಿಲೀಟರ್ ಪ್ರೊಪೋಕಿನೋಜಲ್ ಅಥವಾ 3 ಗ್ರಾಂ ವೆಟೇಬಲ್ ಸಲ್ಫರ್ ನ ಅಥವಾ 2 ಗ್ರಾಂ ಕಾರ್ಬನ್ ಡೈಜಿನ್ ಶಿಲೀಂಧ್ರ ನಾಶಕವನ್ನು ನಾವು ಪ್ರತಿ ಲೀಟರ್ ನೀರಿಗೆ ಬರೆಸಿ ಸಿಂಪಡಣೆಯನ್ನ ಮಾಡಬಹುದು. ಹೀಗೆ ರೈತ ಬಂದವರೆ ನಮಗೆ ಮುಂದಿನ ಒಂದು ವಾರದಲ್ಲಿ ಏನಾಗುತ್ತೆ, ನಮಗೆ ಅಷ್ಟೊಂದು ಮಳೆ ಜಾಸ್ತಿ ಮಳೆ ಬರೋಲ್ಲ, ಸಾಧಾರಣದಿಂದ ಮಧ್ಯಮದವರೆಗೆ ಒಂದು ಮಳೆ ಬರುವ ಸಾಧ್ಯತೆ ಇದೆ. ಈ ಒಂದು ಆಧಾರವಾಗಿಟ್ಟುಕೊಂಡು ತಾವು ತಮ್ಮ ಹೊಲಗಳಲ್ಲಿ ರೂಪರೇಷೆಗಳನ್ನ ಮಾಡ್ಕೋಬೇಕಂತ ಹೇಳಿ ನನ್ನ ಒಂದೆರಡು ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು, ಸಂದೇಶವಿದು, ಘನ ಸಂದೇಶವಿದು, ಘನ ಸಂದೇಶವಿದು. ಇದುವರೆಗೆ ಹವಾಮಾನ ವರದಿ ಕೇಳಿದಿರಿ. ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ, ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ, ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ರೈತರಿಗೆ ಸಲಹೆ. ಮಣ್ಣು ಪರೀಕ್ಷೆ ಮಾಡುವುದರಿಂದ ಮಣ್ಣಿನಲ್ಲಿ ಸಸ್ಯಗಳ ಉತ್ತಮ ಬೆಳವಣಿಗೆಗೆ ಅಗತ್ಯವಿರುವ ಪೋಷಕಾಂಶ ಪೂರೈಕೆ ಸಾಮರ್ಥ್ಯವನ್ನು ಅಳೆಯಬಹುದಾಗಿದೆ. ಈ ಪರೀಕ್ಷೆಯಿಂದ ನಿರ್ದಿಷ್ಟ ಇಳುವರಿಗೆ ನೀಡಬೇಕಾದ ಪೋಷಕಾಂಶಗಳ ಪ್ರಮಾಣವನ್ನು ತಿಳಿಯಬಹುದು. ಯಾವುದೇ ಒಂದು ಗ್ರಾಮ ತೆಗೆದುಕೊಂಡರೆ ಯಾವುದೇ ಬೆಳೆಯಲ್ಲಿ ಹೊಲದಿಂದ ಹೊಲಕ್ಕೆ ಇಳುವರಿ ವ್ಯತ್ಯಾಸ ಇದ್ದೇ ಇರುತ್ತೆ. ಇದನ್ನೇ ಪೋಷಕಾಂಶಗಳ ಪೂರೈಕೆ ಸಾಮರ್ಥ್ಯ ಅಂತ ಹೇಳಬಹುದು. ಮಣ್ಣು ಪರೀಕ್ಷೆ ಮಾಡಿದಾಗ ಪೋಷಕಾಂಶಗಳ ಪ್ರಮಾಣ ಮಾತ್ರ ತಿಳಿದು ಬರುತ್ತೆ, ಆದರೆ ಅವುಗಳ ಪೂರೈಕೆಯು ಮಣ್ಣಿನ ಭೌತಿಕ ಹಾಗೂ ಜೈವಿಕ ಗುಣಧರ್ಮಗಳ ಆಧಾರದ ಮೇಲೆ ನಿಂತಿರುತ್ತೆ. ಅದಕ್ಕಾಗಿ ಪ್ರಯೋಗಾಲಯಕ್ಕೆ ಮಣ್ಣು ಪರೀಕ್ಷೆಗೆ ಹೊಲದ ಮಣ್ಣಿನ ಮಾದರಿ ನೀಡಿದಾಗ ಈ 3 ಅಂಶಗಳ ಪರೀಕ್ಷೆ ಮಾಡುವಂತೆ ಕೇಳುವುದು ಅಗತ್ಯ. ಮಣ್ಣು ಸದಾ ವಾತಾವರಣದ ಬದಲಾವಣೆಗೆ ಒಳಪಟ್ಟಿರುತ್ತೆ, ಆದರೂ ಅದರ ಗುಣಗಳು ಒಮ್ಮಿಂದೊಮ್ಮೆಲೆ ಏರುಪೇರಾಗುವುದಿಲ್ಲ. ತನ್ನ ಮಟ್ಟವನ್ನು ಸದಾ ಕಾಯ್ದುಕೊಳ್ಳುವ ಸಾಮರ್ಥ್ಯವನ್ನು ಮಣ್ಣು ಹೊಂದಿದೆ. ಒಮ್ಮೆ ಮಣ್ಣು ಪರೀಕ್ಷೆ ಮಾಡಿಸಿ ಅದರ ವರದಿಯ ಆಧಾರದ ಮೇಲೆ ಹಲವಾರು ವರ್ಷಗಳು ಗೊಬ್ಬರ ಪೂರೈಕೆ ಮಾಡಬಹುದಾದರೂ 2-3 ವರ್ಷಗಳಿಗೊಮ್ಮೆ ಮಣ್ಣು ಪರೀಕ್ಷೆ ಮಾಡಿಸುವುದು ಒಳ್ಳೆಯದು. ಸಾಮಾನ್ಯವಾಗಿ ಹಿಂದಿನ ಬೆಳೆಯು ಪೋಷಕಾಂಶಗಳನ್ನು ತೆಗೆದುಕೊಳ್ಳುವ ಪ್ರಮಾಣದ ಮೇಲೆ ಮಳೆಯ ನೀರಿನಿಂದ ಪೋಷಕಾಂಶವು ಕೊಚ್ಚಿ ಅಥವಾ ಬಸಿದು ಹೋಗುವುದರ ಮೇಲೆ ಹಾಗೂ ರಾಸಾಯನಿಕ ಮತ್ತು ಸಾವಯವ ಗೊಬ್ಬರ ಪೂರೈಕೆ ಮಾಡುವುದರ ಮೇಲೆ ಮಣ್ಣಿನಲ್ಲಿ ಪೋಷಕಾಂಶಗಳ ಲಭ್ಯತೆಯು ಅವಲಂಬಿತವಾಗಿರುತ್ತದೆ. ಯಾವುದೇ ಬೆಳೆಯ ಬೀಜ ಬಿತ್ತುವ ಮುನ್ನ ಮಣ್ಣಿನಲ್ಲಿ ಪೋಷಕಾಂಶಗಳ ಲಭ್ಯತೆಯ ಪ್ರಮಾಣವನ್ನು ಅಳೆಯಬೇಕಾಗುತ್ತೆ. ಪೋಷಕಾಂಶಗಳ ಸಮತೋಲನ ಪೂರೈಕೆಗೆ ಮಣ್ಣು ಪರೀಕ್ಷೆ ತುಂಬ ಅಗತ್ಯ. ಮಣ್ಣು ಪರೀಕ್ಷೆಯಿಂದ ಲಭ್ಯತೆಯ ಪ್ರಮಾಣವನ್ನು ಅಳೆದು ಕಡಿಮೆ, ಮಧ್ಯಮ ಹಾಗೂ

ಚತ್ರೋಪ ಚತ್ರೋಪ ಹಚ್ಚರೋಪ ಹಚ್ಚರೋಪ ಚತ್ರೋಪ ಚತ್ರೋಪ ಹಚ್ಚರೋಪ ಹಚ್ಚರೋಪ ಹಚ್ಚರೋಪ ಹಚ್ಚ